ಮುಖ ಮುಖವು ಮುಖವಾಡವ ತೊಟ್ಟು ನಿಂತ ಹಾಗಿವೆ, ಮುಖ ಮುಖವು ಮುಖವಾಡವ ತೊಟ್ಟು ನಿಂತ ಹಾಗಿವೆ. ಆಡುತ್ತಿರುವ ಮಾತಿನೊಳಗೆ ಹೃದಯ ಕಾಣದಾಗಿದೆ, ಯಾವುದೀ ಪ್ರವಾಹವು ಯಾವುದೀ ಪ್ರವಾಹವು ಮನೆ ಮನಗಳ ಕೊಚ್ಚಿ ಕೊರೆದು ಉಸುಗುಡು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚನೆ